ಮಂಗಳೆ ಗೌರಿಯೇ ಕೊಡು ಎನಗೆ ಸೌಭಾಗ್ಯ ಸಂತತಿ ಮಂಗಳ ಪ್ರದಾತೆ ಗಿರಿ ಸಂಭೂತೆ ಭೂಸುರ ಸುರನುತೇ ಮಂಗಳ ಪ್ರದಾತೆ ಗಿರಿ ಸಂಭೂತೆ ಭೂಸುರ ಸುರನುತೇ ಮಂಗಳಾಂಗಿ ಕುರು ಕರುಣಾಮಯಿ ನಮೋ ನಮೋಸ್ತುತೇ ಮಾರಿ ಗೌರಿ ಸಾಂಬಕಿ ಸಡಗದ ತಿಂದಿ ಮಾಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡುವರಗಳ ಗಡನೆ ಬೇಡುವೆ ಸಡಗದ ತಿನ್ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಮೃಡನ ರಾಣಿ ಕೊಡುವರಗಳ ಗಡನೆ ಬೇಡುವೆ.